ಯಾಕೋ ಎರಡ್ ದಿನದಿಂದ ಮೈ ಕೈ ನೋವು, ಸ್ವಲ್ಪ ನೆಗಡಿ ಜ್ವರನು ಇದ್ದಂಗಿದೆ. ಇದಕ್ಕೇನಾದ್ರೂ ಮಾತ್ರೆ ಕೊಡ್ರಿ. ಇದೆಲ್ಲ ಕೋವಿಡ್ ಲಕ್ಷಣದಾಗಿದೆ. ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ, ಕೋವಿಡ್ ಟೆಸ್ಟ್ ಮಾಡಿಸಿ. ನೀವು ಯಾಕ್ರಿ ಎದುರಿಸ್ತೀರಾ? ಇದೆಲ್ಲ ಒಂದೆರಡು ದಿನ ಇದ್ದೋಗುತ್ತೆ ಬಿಡಿ. ನಿಮ್ಗೇನು ಆಗದೆ ಇರ್ಬೋದು, ಆದ್ರೆ ನಿಮ್ ಸುತ್ತಮುತ್ತ ಇರುವಂತಹ ಮಕ್ಕಳು ವಯಸ್ಸಾದವ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ಇರಬೇಕು. ಕೋವಿಡ್ ನ ಯಾವುದೇ ಲಕ್ಷಣ ಇದ್ದರೂ ಸ್ವಯಂ ಚಿಕಿತ್ಸೆ ಮಾಡದಿರಿ. ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಜಾಗೃತಿಯಿಂದಿರಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ, ಲಸಿಕೆ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ, ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಪ್ರಾಣಿ ಕಲ್ಯಾಣ ಪಕ್ಷಾಚರಣೆ ಸಂದರ್ಭದಲ್ಲಿ ಬೆಂಗಳೂರಿನ ಹೆಬ್ಬಾಳದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿಜೆ ರೇಣುಕಾರಾಧ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆತ್ಮೀಯ ಕೇಳುಗರೆ, ನಾವು ಪ್ರತಿ ವರ್ಷ January 14-30 ಪ್ರಾಣಿ ಕಲ್ಯಾಣ ಪಕ್ಷ ಅಂತ ಆಚರಿಸ್ತೀವಿ. ಅಂದರೆ ಈ ಒಂದು ಸಂದರ್ಭದಲ್ಲಿ ನಾವು ಪ್ರಾಣಿಗಳ ಕಲ್ಯಾಣದ ಬಗ್ಗೆ ಚಿಂತನ ಮಂಥನವನ್ನು ಮಾಡುವಂಥ ಒಂದು ಸಮಯ ಅಂತ ಹೇಳಬಹುದು. ಆದರೆ ಇದು ಈ ಒಂದು 15 ದಿನಕ್ಕೆ ಸೀಮಿತ ಆಗಬಾರ್ದು, ಇದು ನಿರಂತರವಾಗಿರಬೇಕಾಗತ್ತೆ. ಏಕೆಂದರೆ ಪ್ರಾಣಿಗಳು ಮನುಷ್ಯನ ಒಡನಾಡಿಗಳು ಅಂತ ಹೇಳ್ಬೋದು. ಏಕೆಂದರೆ ಅವುಗಳಿಲ್ಲದಿದ್ದರೆ ನಾವು ಬದುಕೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಆದ್ದರಿಂದ ಇವತ್ತು ಈ ಪ್ರಾಣಿ ಕಲ್ಯಾಣ ಅಂದ್ರೇನು, ಈ ಪ್ರಾಣಿ ಕಲ್ಯಾಣದಲ್ಲಿ ಯಾವ್ಯಾವ ವಿಷಯಗಳು ಬರ್ತವೆ, ಇದಕ್ಕಿರುವಂಥ ಕಾನೂನು ಕಾಯ್ದೆಗಳೇನು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ಈ ಬೆಂಗಳೂರಿನಲ್ಲಿರುವಂಥ, ಹೆಬ್ಬಾಳದಲ್ಲಿರುವಂಥ ಈ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಜಿಜೆ ರೇಣುಕಾರಾಧ್ಯ ಅವರು ಇದ್ರ ಬಗ್ಗೆ ನಮಗೆ ಇವತ್ತು ತಿಳಿಸ್ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ರೇಣುಕಾರಾಧ್ಯ ಅವರು. ನಮಸ್ಕಾರ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಮೊದಲಿಗೆ ಪ್ರಾಣಿ ಕಲ್ಯಾಣ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಈಗ ನೋಡಿ, ನೀವೇ ಹೇಳಿದ್ರ ಪ್ರಾಣಿ ಕಲ್ಯಾಣ, ಕಲ್ಯಾಣ ನಮಗೆ ಗೊತ್ತಿದೆ ಅದು. ಆದರೆ ಪ್ರಾಣಿ, ಪ್ರಾಣಿ ಅಂದ್ರೇನು? ಇಲ್ಲಿ ಮನುಷ್ಯನ ಹೊರತಾಗಿ, ಮನುಷ್ಯನ ಹೊರತಾಗಿ ನಾವು ಪ್ರಾಣಿಯಲ್ಲಿ ಅಕಶೇರುಕಗಳಿರಬಹುದು, ಕಶರೇಕಗಳಿರಬಹುದು, ಭೂಚರಗಳಿರಬಹುದು, ಪಕ್ಷಿಗಳಿರಬಹುದು, ಮತ್ತು ಎಲ್ಲ ರೀತಿಯ ಜೀವ ರಾಶಿಗಳನ್ನು ಒಳಗೊಂಡಿರುತ್ತೆ ಮನುಷ್ಯನ ಹೊರತಾಗಿ ಇಲ್ಲಿ ಪ್ರಾಣಿ ಕಲ್ಯಾಣದಲ್ಲಿ. ಈಗ ನೀವು 12ನೇ ಶತಮಾನದ ನಮ್ಮ ಕ್ರಾಂತಿಕಾರಿ ಬಸವಣ್ಣನವರ ಒಂದು ವಚನ ಇಲ್ಲಿ ಜ್ಞಾಪಕ ಬರುತ್ತೆ ನಮಗೆ, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಬೇಕು ಸಕಲ ಪ್ರಾಣಿಗಳಲ್ಲಿ. ಅಂದರೆ ಈ ಪ್ರಾಣಿ ಕಲ್ಯಾಣ ಅನ್ನೋದು ನಮ್ಮ ಪರಂಪರಾಗತವಾಗಿ ನಮ್ಮ ಬದುಕಿನಲ್ಲಿ ಒಳಗೊಂಡಿರ್ತದೆ. ನೀವು ನಮ್ಮ ಈ ಎಲ್ಲ ಧರ್ಮಗಳನ್ನು ನೋಡಬಹುದು, ನೀವು ಹಿಂದೂ ಧರ್ಮದಲ್ಲಾಗ್ಬೋದು, ಈಗ ಗೋಮಾತೆ ಮುಕ್ಕೋಟಿ ದೇವರು ಅಂತೀವಿ ಗೋಮಾತೆಯಲ್ಲಿ, ಅದೇ ರೀತಿಯಾಗಿ ಈಗ ಮುಸ್ಲಿಮರು ಇರ್ಬೋದು, ಅಲ್ಲಿ ಹಂದಿಗಳನ್ನು ಅವರು ಸಾಯಿಸೋದಿಲ್ಲ. ಅದೇ ರೀತಿಯಾಗಿ ಜೈನ ಧರ್ಮವನ್ನು ನೀವು ನೋಡಬಹುದು, ಅಲ್ಲಿ ಅಹಿಂಸಾ ತತ್ವವನ್ನು ಅಳವಡಿಸ್ಕೊಂಡಿರ್ತೀವಿ. ಇವೆಲ್ಲವೂ ಪ್ರಾಣಿ ಕಲ್ಯಾಣದಲ್ಲಿ ಬಂದಿದ್ದರೂ ಸಹ ಈ ನಮ್ಮ ದೇಶದಲ್ಲಿ ಕೆಲವೊಂದು ಕಾರ್ಯಗಳು, ಅಂದರೆ ಪ್ರಾಣಿಗಳ ಮೇಲೆ ನಿರಂತರವಾಗಿ ಕೆಲವೊಂದು ಅತ್ಯಾಚಾರಗಳು, ಅತ್ಯಾಚಾರ ಅಂದಿದ ತಕ್ಷಣ ಬೇರೆ ರೀತಿಯಲ್ಲಿ ನೋಡಬಾರ್ದು, ಅವುಗಳನ್ನು ಹಿಂಸಿಸುವಂಥದ್ದು ಇವೆಲ್ಲವೂ ನಡೆಯುತ್ತಲೇ ಬರ್ತಾ ಇದ್ದಾವೆ. ಇಷ್ಟೆಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಇವೆಲ್ಲವೂ ಇದ್ದೂ ಕೂಡ, ಕಲ್ಯಾಣ ಗುಣಗಳು ಇದ್ದೂ ಕೂಡ ಈ ನಡೆಯುತ್ತಿರುವುದರಿಂದ ಮೂಲಭೂತವಾಗಿ ಪ್ರಾಣಿ ಕಲ್ಯಾಣದಲ್ಲಿ ನಾವು ಏನು ನೋಡಬೇಕಾಗ್ತದೆ ಅಂತಂದರೆ, ಆ ಪ್ರಾಣಿಗಳಿಗೆ ಅವಶ್ಯವಿರತಕ್ಕಂಥ ಆಹಾರ ಮತ್ತು ಸಾಮಾನ್ಯ ಕಾಳಜಿ ಇರಬೇಕಾಗ್ತದೆ, ರೋಗ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆ ಇರಬೇಕಾಗ್ತದೆ, ಕಿರುಕುಳದಿಂದ ಸ್ವಾತಂತ್ರ್ಯದ ಭರವಸೆಯನ್ನು ನಾವು ಕೊಡಬೇಕಾಗ್ತದೆ ಎಲ್ಲ ಪ್ರಾಣಿಗಳಿಗೆ, ಅನಗತ್ಯ ಅಸ್ವಸ್ಥತೆ ಮತ್ತು ನೋವು, ಈ ಮೂಲ ಅಂಶಗಳು ಇವು ಪ್ರಾಣಿ ಕಲ್ಯಾಣದಲ್ಲಿ, ಇವನ್ನು ನಾವು ನೋಡ್ಕೋಬೇಕಾಗ್ತದೆ. ಹಾಗೆ ಕೆಲವೊಂದು ಪ್ರಾಣಿ ಕಲ್ಯಾಣ ಮಾರ್ಗದರ್ಶಿ ಸೂತ್ರಗಳು ಸಹ ಇದೆ. ಅಂದ್ರೆ ಆ ಮಾರ್ಗದರ್ಶಿ ಸೂತ್ರಗಳು ಯಾವ್ಯಾವ ಅಂತ ಈಗ ನೋಡಿ, ಮಾರ್ಗದರ್ಶಿ ಸೂತ್ರಗಳು ಅಂತಂದ್ರೆ ಒಂದು ಜೀವರಾಶಿಗೆ ಬೇಕಾದ ಫಂಡಮೆಂಟಲ್ ರೈಟ್ಸ್ ಅಂತೀವಿ. ಜೀವರಾಶಿಗೆ ಏನೇನು ಬೇಕಾಗುತ್ತೆ, ಈಗ ನಾವು 5 ಸ್ವಾತಂತ್ರ್ಯಗಳನ್ನ ಹೇಳ್ತೀವಿ ಪ್ರಾಣಿ ಕಲ್ಯಾಣದ ಮಾರ್ಗದರ್ಶಿಗಳಲ್ಲಿ. ಒಂದು, ಬಾಯಾರಿಕೆ ಮತ್ತು ಹಸಿವಿನಿಂದ ಸ್ವಾತಂತ್ರ್ಯ, ಇದೆಲ್ಲ ಜೀವರಾಶಿಗಳಿಗೂ ಬೇಕಾದಂಥದ್ದು. ಎರಡನೇದಾಗಿ ಆಶ್ರಯ ಮತ್ತು ಆರಾಮದಾಯಕ ವಿಶ್ರಾಂತಿ ಪ್ರದೇಶ, ಎಲ್ಲರಿಗೂ ಆಶ್ರಯದ ಅವಶ್ಯಕತೆ ಇದೆ, ಕೇವಲ ಮನುಷ್ಯರಿಗಲ್ಲ. ನೋವು ಗಾಯ ಮತ್ತು ರೋಗದಿಂದ ಸ್ವಾತಂತ್ರ್ಯ, ಇದು 3ನೇ ಸ್ವಾತಂತ್ರ್ಯ. 4ನೇದಾಗಿ ಸಾಧಾರಣ ನಡವಳಿಕೆಯನ್ನು ವ್ಯಕ್ತಪಡಿಸಲು ಸ್ವಾತಂತ್ರ್ಯ, ಇದು ಬೇಕಾಗ್ತದೆ. 5ನೇದಾಗಿ ಭಯ ಮತ್ತು ತೊಂದರೆಯಿಂದ ಸ್ವಾತಂತ್ರ್ಯ, ಇದು ಹೆಚ್ಚಿನದಾಗಿ ಇದು ಬೇಕಾಗ್ತದೆ. ಯಾಕೆಂದ್ರೆ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ನಡೀತಾನೆ ಇದೆ. ಯಾಕೆ ಅಂತಂದ್ರೆ ಮನುಷ್ಯ ಏನಾಗ್ತಿದ್ದಾನೆ, ಪ್ರಾಣಿಗಳು ಇರುವಂತ ಜಾಗವನ್ನ ನಾವು ಆಕ್ರಮಿಸಿಕೊಂಡು ಹೋಗ್ತಾ ಇದ್ದೀವಿ, ಕಾಡಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡಾಗ ಅದು ಪ್ರಾಣಿಗಳಿಗೆ ಆಹಾರ ಸಿಗುವುದು ಕಾಡಿನಲ್ಲಿ, ಅದು ಸಹ ಕಡಿಮೆ ಆಗ್ತಾ ಇದೆ. ಇವೆಲ್ಲವನ್ನ ನಾವು ಗಮನದಲ್ಲಿ ಇಟ್ಕೊಂಡು ನೋಡ್ಕೋಬೇಕಾಗ್ತದೆ. ಆದ್ದರಿಂದ ಈ ಸೂತ್ರಗಳನ್ನ ಎಲ್ಲರೂ ಅನುಸರಿಸಿದರೆ ಯಾವುದು ಭಯಮುಕ್ತ ವಾತಾವರಣ, ಪ್ರಾಣಿಗಳಲ್ಲಿ ಪ್ರಾಣಿ ಕಲ್ಯಾಣದ ಮಹತ್ವ, ಇವೆಲ್ಲವನ್ನ ನಾವು ಸಾರಿದಂತಾಗುತ್ತದೆ. ಇನ್ನು ಮುಖ್ಯವಾಗಿ ಈ ಪ್ರಾಣಿ ಕಲ್ಯಾಣ ಪಕ್ಷ ಯಾವ ಪ್ರಾರಂಭವಾಯಿತು, ಇದರ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಿ? ಈಗ ನೋಡಿ, ಪ್ರಾಣಿ ಕಲ್ಯಾಣ ಪಕ್ಷ ಪಾಕ್ಷಿಕ ಅಂತಾನು ನಾವು ಹೇಳ್ತೀವಿ ಆಗ್ಲೇ ನೀವು ಹೇಳಿದಾಗೆ. ಈ ಪ್ರಾಣಿ ಕಲ್ಯಾಣ ಪಾಕ್ಷಿಕ ಏನಾಗುತ್ತೆ ಅಂದ್ರೆ ಜನವರಿ 14-30 ಎಲ್ಲಾ ವರ್ಷಗಳಲ್ಲೂ ನಡೆಯುತ್ತೆ. ಹೌದು, ಈಗ ನೀವು ನೋಡಿ, ಇದು ಮೊದಲನೆಯದಾಗಿ 1964 ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವು ಪ್ರಾರಂಭ ಆಗುತ್ತೆ. ಇದರ ಬಗ್ಗೆ ಸ್ವಲ್ಪ ಇತಿಹಾಸವನ್ನ ತಿರುಗಿ ನೋಡಿದಾಗ ನಾವು ರುಕ್ಮಿಣಿ ದೇವಿ ಅರುಂಡೇಲ್ ಎನ್ನುವರು 1952 ಒಂದು ಲೋಕಸಭೆಯಲ್ಲಿ ನಾಮನಿರ್ದೇಶಿತ ಸದಸ್ಯರು, ಇವರು ರಾಜ್ಯಸಭಾ ಸದಸ್ಯರು, ಲೋಕಸಭೆಯಲ್ಲಿ ಒಂದು ನಿರ್ಣಯವನ್ನ, ಒಂದು ಮಸೂದೆಯನ್ನ ಮಂಡಿಸಲು ಹೋಗ್ತಾರೆ. ಏನಂದ್ರೆ ಪ್ರಾಣಿಗಳಿಗೆ ಆಗ್ತಕ್ಕಂತ ಹಿಂಸೆಯನ್ನ ತಡೆಯೋದಕ್ಕೆ. ಆಗ ಅಂದಿನ ಪ್ರಧಾನಿ ಜವಹರ್ಲಾಲ್ ನೆಹರೂರವರು, ಅವರು ಈ ಮಸೂದೆಯನ್ನ ನೀವು ಈಗ ಎತ್ತಬೇಡಿ, ಅದಕ್ಕೆ ನಾನು ಒಂದು ಸಮಿತಿಯನ್ನ ಮಾಡ್ತೀನಿ, ಸಮಿತಿಯ ವರದಿಯ ನಂತರ ಮಾಡ್ತೀನಿ ಅಂತ ಹೇಳಿ, ಈ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಆಕ್ಟ್ 1960 ಅಂತ ಇದೆ, ನೀವು ಕೇಳಿರಬಹುದು. ಈ ಕಾಯ್ದೆಯನ್ನ 1960 ಕಾರ್ಯಗತಗೊಳಿಸ್ತಾರೆ ಪಂಡಿತ್ ಜವಹರ್ಲಾಲ್ ನೆಹರು ಅವರ ಒಂದು ಅಧ್ಯಕ್ಷತೆಯಲ್ಲಿ. ತದನಂತರ ಇದನ್ನೆಲ್ಲ ಒಂದು ಮಾನಿಟರ್ ಮಾಡಬೇಕಲ್ಲ, ಉಸ್ತುವಾರಿ ಮಾಡಕ್ಕೆ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಅಂತ ಅನ್ಬಿಟ್ಟು ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಲಾಗುತ್ತೆ. ಪ್ರಾಣಿ ಕಲ್ಯಾಣ ಮಂಡಳಿಯನ್ನ ಹುಟ್ಟು ಹಾಕ್ತಾರೆ. ಈ ರೀತಿಯಾಗಿ ಪ್ರಾಣಿ ಪಾಕ್ಷಿಕವು ಪ್ರಾರಂಭ ಆಗ್ತದೆ. ಈಗ ಪ್ರಾಣಿ ಪಾಕ್ಷಿಕದ ಮಹತ್ವವನ್ನ ಕೆಲವೊಂದನ್ನ ಹೇಳ್ತೀನಿ ನಿಮಗೆ. ಇಲ್ಲಿ ನಮ್ಮ ಬಹು ಮುಖ್ಯವಾದ ಕೆಲಸ ಎಂದರೆ ಪ್ರಾಣಿಗಳಿಗೆ ಆಗುತ್ತಿರುವ ಕಿರುಕುಳಗಳು, ಪ್ರಾಣಿಗಳಿಗೆ, ಈಗ ಹೇಳಿದೆ ನಿಮಗೆ ಮಾರ್ಗದರ್ಶಿ ಸೂತ್ರಗಳು ಅದರಲ್ಲಿ ಎಲ್ಲ ಬರುತ್ತೆ. ಅದೇ ರೀತಿಯಲ್ಲಿ ಈ ಪಿಸಿಎ ಆಕ್ಟ್ಸ್ ಅಂತೀವಿ, ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಅನಿಮಲ್ಸ್ ಆಕ್ಟ್ ಅಂದ್ಬಿಟ್ಟು, ಸಾಕಷ್ಟು ಅಂಶಗಳಿದಾವೆ ಅದರಲ್ಲಿ, ಸಾಕಷ್ಟು ಕಾಯ್ದೆ ಕಾನೂನುಗಳಿದಾವೆ. ನೀವು ಕೇವಲ ಪಿಸಿಎ ಆಕ್ಟ್ ಮಾತ್ರ ಅಲ್ಲ, ಈಗ ವಧಾಗಾರದ ಕೆಲವು ಕಾಯ್ದೆಗಳಿದಾವೆ ಇರಬಹುದು, ಆಮೇಲೆ ನೀವು ಆಹಾರ ಮತ್ತು ಸರಬರಾಜು ಇದೆ ಕಾಯ್ದೆಗಳು, ಅದರಲ್ಲೂ ಕೆಲವು ಕಾಯ್ದೆಗಳನ್ನ ನಾವು ನೋಡ್ತೀವಿ. ಆ ರೀತಿಯಾಗಿ ಈ ಕಾಯ್ದೆಗಳು ಮತ್ತು ಪ್ರಾಣಿಗಳ ಮಹತ್ವ ಇವನ್ನ ಜನಸಾಮಾನ್ಯರಿಗೆ ತಲುಪಿಸುವಂತದ್ದು. ಮೊದಲನೇದಾಗಿ ಈ ಕಾಯ್ದೆಗಳನ್ನ ನಾವು ಜನಸಾಮಾನ್ಯ, ಯಾಕೆ ಅಂತಂದ್ರೆ ಇವತ್ತು ಎಲ್ಲೋ ಒಂದು ಬೀದಿಯಲ್ಲಿ ನೋಡ್ತೀರಾ ಹಸುಗಳು ಓಡಾಡ್ತಾ ಇರ್ತವೆ, ಬೀದಿಯಲ್ಲಿ ನೋಡ್ತೀರಾ ನಾಯಿಗಳನ್ನ ನೋಡ್ತಿರ್ತವೆ, ಅದು ಎಷ್ಟೋ ಸಮಸ್ಯೆಗಳಿದಾವೆ. ಈ ಸಮಸ್ಯೆಗಳನ್ನ ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ನಾವು, ಇದೆಲ್ಲದಕ್ಕೂ ಉತ್ತರಗಳು, ಕಾನೂನುಗಳು, ಕಾಯ್ದೆಗಳು ನಮ್ಮ ಪಿಸಿಎ ಆಕ್ಟ್ ನಲ್ಲಿ ಇದೆ ಅಂತ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನ ಈ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಆಕ್ಟ್ ಪಿಸಿಎ 1960 ಅಂತ ತಾವು ಹೇಳಿದ್ರಿ, ಅಂದ್ರೆ ನಮ್ಮ ಪ್ರಾಣಿಗಳಿಗೆ ಈ ಒಂದು ಕ್ರೂರತೆಯನ್ನ ತಡೆಗಟ್ಟುವಂತ ಕಾಯ್ದೆ ಅಂತ ಹೇಳ್ಬೋದು ಕನ್ನಡದಲ್ಲಿ. ಇದ್ರ ಬಗ್ಗೆ ಸ್ವಲ್ಪ ವಿವರಗಳನ್ನು ಕೊಡ್ತೀರಾ? ನೋಡಿ, ನಾನು ಒಂದು ಮುಖ್ಯವಾಗಿ ಇದು ನಮ್ಮ ಎಲ್ಲ ಜನತೆಗೆ ತಿಳಿಸಬೇಕಂತಂದ್ರೆ ಒಂದು 15 ಕಾಯ್ದೆಗಳನ್ನ ನಿಮ್ಗೆ ಹೇಳ್ತೀನಿ. ನಮ್ಮ ಸಂವಿಧಾನದ ಆರ್ಟಿಕಲ್ 51 ಏನ್ ಹೇಳುತ್ತೆ ಅಂತಂದ್ರೆ, ಎಲ್ಲ ಜೀವಂತ ಜೀವಿಗಳಿಗೆ ಸಹಾನುಭೂತಿ ಹೊಂದಲು ಭಾರತದ ಪ್ರತಿ ಪ್ರಜೆಯ ಮೂಲಭೂತ ಕರ್ತವ್ಯ. ಏನ್ ಹಾಗಂದ್ರೆ ಅಂತಂದ್ರೆ, ಎಲ್ಲ ಜೀವಿಗಳಿಗೂ ಜೀವಿಸುವ ಹಕ್ಕಿದೆ, ಅದನ್ನ ನಾವು ಮರಿಬಾರ್ದು. ಆ ಜೀವಿಸುವ ಹಕ್ಕನ್ನು ಕಿತ್ಕೊಳ್ಳೋ ಅಂತದ್ದು ಯಾವ ಮನುಷ್ಯರಿಗೂ ಇಲ್ಲ, ಯಾವ ಪ್ರಾಣಿಗೂ ಇಲ್ಲ. ಆ ರೀತಿಯಾಗಿ ನಮ್ಮ ಸಂವಿಧಾನದಲ್ಲೇ ಇದು ಅಡಕವಾಗಿದೆ. ನಮ್ಮ ಬಸವಣ್ಣವರು ದಯೇ ಧರ್ಮದ ಮೂಲವಯ್ಯ ಅಂತ ನಾನು ಹೇಳಿದ್ನಲ್ಲ, ಅದೇ ರೀತಿಯಾಗಿ ಇದು ನಮ್ಮ ಸಂವಿಧಾನದಲ್ಲಿ ಅಡಕವಾಗಿದೆ ಮೊದಲನೇದಾಗಿ ತಿಳ್ಕೋಬೇಕು. ಎರಡನೇದಾಗಿ ನೀವು ನೋಡಬೇಕು ಏನ್ ಮಾಡ್ತೀವಿ, ಎರಡನೇ ಕಾಯ್ದೆ ಒಂದು IPC ಸೆಕ್ಷನ್ 428-429 ಹೇಳ್ತೀನಿ, ಇವು ಶಿಕ್ಷಾರ್ಹ ಅಪರಾಧವಾಗಿರ್ತದೆ. ಯಾರಿಗೆ ಈ ಬಿಡಾಡಿ ಪ್ರಾಣಿಗಳು ಅಥವಾ ದಾರಿ ತಪ್ಪಿದ ಪ್ರಾಣಿಗಳನ್ನ ಏನ್ ಮಾಡ್ತದೆ ಒಳಗೊಂಡಂತೆ, ಯಾವುದೇ ಪ್ರಾಣಿಗಳನ್ನ ಕೊಲ್ಲುವುದು ಅಥವಾ ಅಸ್ವಸ್ಥಗೊಳಿಸುವುದು ನಿಷೇಧವಾಗಿರ್ತದೆ. ಈಗೇನಾಗಿರುತ್ತೆ ನೀವು ನೋಡ್ತೀರಾ, ಬೀದಿ ನಾಯಿಗಳಿರ್ಬೋದು, ಬೀದಿ ನಾಯಿ ಅಂತ ಹೇಳ್ತೀವಿ ಅದು ನಮ್ಮ ಜೀವಿಗಳೇ, ಜೀವರಾಶಿಗಳೇ, ಅದಕ್ಕೆ ಒಡನಾಡಿಗಳು, ನಮ್ಮ ಒಡನಾಡಿಗಳು, ಅವು ನಮ್ಮ ಬಯೋಸಿಸ್ಟಮ್ ಏನ್, ನಮ್ಮ ಈಕೋಸಿಸ್ಟಮ್ ಏನ್ ಹೇಳ್ತೀವಿ, ಪರಿಸರ ಸಮತೋಲನಕ್ಕೆ ಇವೆಲ್ಲದರ ಅಗತ್ಯವಿದೆ. ಸೊ ಹಾಗೆ ಈ ಒಳಗೊಂಡಂತೆ ಈ ಯಾವುದೇ ಪ್ರಾಣಿಗಳನ್ನ ನೀವು ಹಿಂಸಿಸಿದರೆ, ಈಗ ಕಲ್ಲಲ್ಲಿ ಹೊಡೆಯೋದು ಮಕ್ಕಳುಗಳಿಗೆ, ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಇವನ್ನೆಲ್ಲ ಕಲ್ಲಲ್ಲಿ ಹೊಡಿಬಾರ್ದು, ಅವು ನಮ್ಮಂತೆ ಜೀವಗಳು, ಅದಕ್ಕೂ ನೋವಾಗುತ್ತೆ. ಇವೆಲ್ಲವನ್ನ ನಾವು ಮಕ್ಕಳಿಂದನೇ ಆ ಒಂದು ಸಣ್ಣ ವಯಸ್ಸಿನಿಂದ ಇವನ್ನೆಲ್ಲ ಹೇಳ್ಕೊಡ್ಬೇಕಾಗ್ತದೆ. ಈ ಕಾಯ್ದೆಯಲ್ಲಿ ಯಾರಾದರೂ ಇದನ್ನ ನಾವು ಕಂಪ್ಲೇಂಟ್ ಮಾಡಿದ್ರೆ, ದೂರು ಕೊಟ್ರೆ, IPC ಸೆಕ್ಷನ್ 428-429 ಶಿಕ್ಷಾರ್ಹ ಅಪರಾಧವಾಗಿರ್ತದೆ ಇದು, ಅದನ್ನ ನಾವು ಗಮನದಲ್ಲಿಟ್ಕೋಬೇಕು. ಆಮೇಲೆ ಇನ್ನೊಂದು ಏನಾಗಿದೆ, ಕೆಲವರು ಏನ್ ಮಾಡ್ತಾರೆ, ಸಾಕು ಪ್ರಾಣಿಗಳನ್ನ ಒಂದು ವರ್ಷ ಸಾಕ್ತಾನೆ, 2 ವರ್ಷ ಸಾಕ್ತಾನೆ, ಅದಕ್ಕೊಂದು ಟರ್ಮಿನಲಿ ಅಂದ್ರೆ ತುಂಬಾ ಕಾಯಿಲೆಗಳು ಬಂತು ಅನ್ಕೊಳ್ಳಿ, ಅದನ್ನ ಬಿಟ್ಟು ಬಿಡೋದು, ಎಲ್ಲ ತಗೊಂಡೋಗಿ ರೋಡ್ ಮೇಲೆ ಬಿಟ್ಟು ಬಿಡೋದು, ಮತ್ತೊಂದ್ ಕಡೆ ಬಿಟ್ಟು ಬಿಡಬಹುದು. ಇದು ಹೆಚ್ಚಾಗ್ತಾ ಇದೆ ಸಮಾಜದಲ್ಲಿ, ನಮ್ಮ ಸಮಾಜ ಈ ರೀತಿ ಹೋಗ್ತಾ ಇದೆ, ಅದನ್ನು ನಾವು ದೃಷ್ಟಿಕೋನದಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕಾಗಿ ಈ ಪ್ರಾಣಿಗಳನ್ನ ಈ ತರ ಏನಾದ್ರು ಬಿಟ್ರೆ, ಅಬ್ಯಾಂಡೆಂಡ್ ಅನಿಮಲ್ಸ್ ಅಂತೀವಿ, ನೀವು ನಿಮಗೆ ಕೇಳಿರಬಹುದು, ಆಚೆ ಬಿಟ್ಟು ಬಿಟ್ಟಿರ್ತಾರೆ, ಅದನ್ನ ತಗೊಂಡೋಗಿ ಎಲ್ಲ ಒಂದ್ ಕಡೆ ಬಿಟ್ಟು ಬಿಟ್ಟು ನನ್ಗ ನೋಡ್ಕೊಳಕಾಗಲ್ಲ, ನಿರ್ಲಕ್ಷ್ಯತೆ. ಇದಕ್ಕೆ 3 ತಿಂಗಳವರೆಗೆ ಜೈಲಿನಲ್ಲಿ ಹಾಕಬಹುದು, ನಾನು ಹೇಳಿದ್ನಲ್ಲ ಈ ಆಕ್ಟ್ ಅಲ್ಲಿ 3 ತಿಂಗಳವರೆಗೆ ಒಬ್ಬ ವ್ಯಕ್ತಿಯನ್ನ ಜೈಲಿನಲ್ಲಿ ಹಾಕಬಹುದು ಪ್ರಾಣಿಗಳನ್ನ ಸಾಕಿ ನಿರ್ಲಕ್ಷ್ಯ ಮಾಡಿದ್ರೆ. ಇದನ್ನು ಸಹ ನಾವು ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ನೋಡಬೇಕಾಗ್ತದೆ. ಒಂದು ಪರಿಜ್ಞಾನ ಕಾಯಿದೆ ಅವು ಬಿಟ್ಟು ಬಿಡಿ, ಮಾನವೀಯತೆಯಿಂದಲೂ ನೋಡಬೇಕಾಗ್ತದೆ. ನೆಕ್ಸ್ಟ್ ನೋಡಿ, 4ನೇದಾಗಿ ಇನ್ನೊಂದೇನ್ ಹೇಳ್ತೀನಿ ಅಂದ್ರೆ, ಈ ಜಾನುವಾರುಗಳನ್ನ ವಧಾ ಗೃಹದಲ್ಲದೆ ಬೇರೆ ಸ್ಥಳಗಳಲ್ಲಿ ಹತ್ಯೆ ಮಾಡಬಾರದು. ಇದೊಂದಿದೆ ಈಗ ಸ್ಲಾಟರ್ ಹೌಸ್ ಅಂತ ಹೇಳ್ತೀವಿ, ವಧಾ ಗೃಹಗಳು. ಇದೇನಾಗಿದೆ ಇಲ್ಲಿ, ಏನಾಗುತ್ತೆ ಅಂತಂದ್ರೆ, ಕಸಾಯಿ ಖಾನೆ ನಿಯಮಾವಳಿಗಳು ಅಂತಿದೆ, ಕಸಾಯಿ ಖಾನೆ ನಿಯಮಾವಳಿಗಳು ಮತ್ತು ಆಹಾರ ಸಂರಕ್ಷಣೆ ಮತ್ತು ಮಾನದಂಡಗಳು ನಿಬಂಧನೆಗಳು 2011 ಪ್ರಕಾರ. ನಾವು ಏನಂತ ಅಂದ್ರೆ, ಈಗ ಕೆಲವು ಜಾಗಗಳನ್ನ ನಾವೇನ್ ಮಾಡಿದೀವಿ, ಈಗ ಇದು ವಧಾ ಗೃಹ ಅಂತ ಹೇಳ್ತೀವಿ, ಅಲ್ಲಿ ಮಾತ್ರ ಕೊಲ್ಲಬಹುದು. ಆದ್ರೆ ಕೊಲ್ಲೋದು ಅಂತಂದ್ರೆ ಅದು ಮಾನವೀಯತೆಯಡಿಯಲ್ಲಿ ಕೆಲವು ಕೊಲ್ಲುವ ಕ್ರಮಗಳಿರ್ತವೆ, ಅಹಿಂಸಾತ್ಮಕವಾಗಿ ಕೊಲ್ಲಬೇಕಾಗ್ತದೆ, ಎರಡನೇದಾಗಿ ಈಗ ಹೇಳದೆ ನಿಮಗೆ. ಆಮೇಲೆ ಯಾವ ರೀತಿಯ ಅನಿಮಗಳು, ಈ ಕಾಯಿಲೆ ಇರುವಂತಹ ಅನಿಮಗಳನ್ನ ನಾವು ಸಾಯಿಸೋಕ್ ಬರೋದಿಲ್ಲ. ಎರಡನೇದಾಗಿ ಪ್ರೆಗ್ನೆಂಟ್ ಬಸರಿ ಆಗಿರ್ತಕ್ಕಂತಹ ಗರ್ಭ ಆಗಿರ್ತಕ್ಕಂತಹ ಪ್ರಾಣಿಗಳನ್ನ ಸಹ ನಾವು ಕೊಲ್ಲಬಾರದು, ಇದಕ್ಕೆಲ್ಲ ನಾವು ನೋಡ್ಬೇಕಾಗ್ತದೆ ಇದನ್ನೆಲ್ಲ. ಸೊ ಇದು ಈ ಕಾಯ್ದೆಯಡಿ ಬರ್ತದೆ, ಕಸಾಯಿ ಖಾನೆ ನಿಯಮಾವಳಿಗಳಲ್ಲಿ ಬರ್ತದೆ. ಇನ್ನ ಮುಂದೆದು ಒಂದು ಅನಿಮಲ್ ಬರ್ತ್ ಕಂಟ್ರೋಲ್. ಈಗ ನೋಡ್ತಿದ್ದ ಈ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅನ್ಬಿಟ್ಟು ಸುಮಾರು ದಿನದಿಂದ ಹರಣ ಶಸ್ತ್ರಚಿಕಿತ್ಸೆಯನ್ನ ನಾವು ಮಾಡ್ತಾ ಇದೀವಿ. ABC ರೂಲ್ ನಂಬರ್ 2011 ಈಗೇನು ಇದರಲ್ಲೂ ಒಂದು ಇದಿದೆ. ಮತ್ತೆ ಸಂತಾರಣ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿರ್ತವೆ ಶ್ವಾನಗಳು, ಹಿಡ್ಕೊಂಡ್ಬರ್ತೀವಿ. ಈಗ ಒಂದೊಂದು ಝೋನು ಒಂದೊಂದು ಕಡೆ ಇರ್ತದೆ, ಈಗ ನಮ್ಮ ಬೆಂಗಳೂರು ಕಾರ್ಪೊರೇಷನ್ ಅಲ್ಲೇನೆ, ಅಲ್ಲಿ ಹಿಡ್ಕೊಂಡು ಹೋದ್ಮೇಲೆ ಅವನ್ನ ಸ್ಥಳಾಂತರಿಸಬಾರದು. ನೀವು ಒಂದೇ ಕಡೆ ಎಲ್ಲಿ ಅಂದ್ರೆ, ಈಗ ಒಂದು ಕೋರ್ಮಂಗ್ಲ ಏರಿಯಾದಲ್ಲಿ ಹಿಡ್ಕೊಂಡ್ ಬಂದಿರ್ತೀವಿ, ಮತ್ತೆ ಕೋರ್ಮಂಗ್ಲ ಏರಿಯಾದಲ್ಲೇ ಬಿಡ್ಬೇಕು ಅದನ್ನ. ಈ ರೀತಿ ಆಗ್ತದೆ, ಅಕಸ್ಮಾತ್ ಸ್ಥಳಾಂತರಿಸಿದ್ರೆ ಅದು ಕೂಡ ಅಪರಾಧವಾಗುತ್ತೆ. ಇದನ್ನು ಎಲ್ಲರೂ ಜ್ಞಾಪಕ ಇಟ್ಕೋಬೇಕು, ಸಾಮಾನ್ಯ ಪ್ರಜೆಯೂ ಜ್ಞಾಪಕ ಇಟ್ಕೋಬೇಕು ಇದನ್ನ. ಆಮೇಲೆ ನಿಮಗೆ PCA ಆಕ್ಟ್ 1960 ಇದು ತುಂಬಾ ಹಳೆಯದು. ಸಾಕು ಪ್ರಾಣಿಗಳನ್ನು ನಿರ್ಲಕ್ಷಿಸಿ ಸರಿಯಾದ ಅಥವಾ ಅವಶ್ಯಕತೆಗೆ ಅನುಗುಣವಾಗಿ ಆಹಾರ, ನೀರು, ವಸತಿ ಅಥವಾ ಯಾವಾಗಲೂ ಕಟ್ಟಿ ಹಾಕಿ ನಿರ್ಬಂಧಿಸುವುದು ಮತ್ತು ನಿರ್ಲಕ್ಷಿಸುವುದು ಅಕ್ಷಮ್ಯ ಅಪರಾಧ. ಇದು ತುಂಬಾ ಇದು ಈಗೇನಾಗ್ಬಿಟ್ಟಿದೆ, ಸ್ಟೇಟಸ್ ಸಿಂಬಲ್ ಆಗ್ಬಿಡುತ್ತೆ. ನಿಮಗೆ ಗೊತ್ತಿದೆ, ಸುಮ್ಮನೆ ನನ್ನ ಮನೆಯಲ್ಲಿ ಒಂದು ನಾಯಿ ಇಟ್ಕೋಬೇಕು, ನನ್ನ ಮನೆಯಲ್ಲಿ ಒಂದು ಪ್ರಾಣಿ ಇಟ್ಕೋಬೇಕು, ಅದನ್ನ ನಾವು ಸರಿಯಾಗಿ ನೋಡ್ಕೊಳಕ್ಕೆ ನಮ್ಗೆ ಸಮಯ ಇಲ್ಲ ಅಂತಂದ್ರೆ ಅದನ್ನ ಯಾವಾಗ್ಲೂ ಒಂದು ಕಡೆ ಕಟ್ಟಾಕಿರೋದು, ಅದನ್ನು ಸಹ ನೀವು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ನೀವು ಕಾನೂನು ಪ್ರಕಾರ ಕಂಪ್ಲೇಂಟ್ ಅನ್ನ ಕೊಡಬಹುದಾಗಿರುತ್ತೆ. ಆದ್ರಿಂದ ಇದು ಸಹ 3 ತಿಂಗಳವರೆಗೆ ಸೆರೆವಾಸದಂತ ಒಂದು ಪನಿಷ್ಮೆಂಟ್ ಇದೆ ಇದರಲ್ಲಿ. ಮತ್ತೆ ಅವರು ಸಾಕಾಣಿಕೆ ಮಾಡೋದಕ್ಕೂ ಕೂಡ ಸ್ಥಳೀಯ ಸಂಸ್ಥೆಗಳಿಂದ ಪರವಾನಿಗೆ ಪಡಿಬೇಕಾಗುತ್ತೆ. ಪರವಾನಿಗೆ ಪಡೀಲೇಬೇಕಾಗುತ್ತೆ. ಅದು ಯಾವ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ನಿಮಗೆ ಮಹಾನಗರ ಪಾಲಿಕೆಗಳಿರಬಹುದು ಅಥವಾ ನಮ್ಮ ಪೌರಾಡಳಿತ ಸಂಸ್ಥೆಗಳಿರಬಹುದು, ಇಲ್ಲೆಲ್ಲ ನೀವು ಪರ್ಮಿಷನ್ ತಗೋಬೇಕಾಗ್ತದೆ. ಆದರೆ ಮಾನವೀಯ ಗುಣಗಳನ್ನು ಬಳಸ್ಕೊಂಡು ನಾವು ಈ ತರ ಎಲ್ಲ ಕಟ್ ಹಾಕೋದು, ಒಂದೇ ಕಡೆ ಇಡೋದು, ಅದಕ್ಕೆ ಬೇಕಾದಾಗ ಊಟ ಹಾಕೋದು, ಬೇಜವಾಬ್ದಾರಿಯಿಂದ ನೋಡ್ಕೊಳೋದು, ಇವೆಲ್ಲ ನಿರ್ಲಕ್ಷ್ಯತೆಯ ಒಂದು ಪರಮಾವಧಿ. ಊರಿಗೆ ಹೋಗೋದು, ಹಿಂಸೆ ಆಗುತ್ತೆ. ಅದಕ್ಕೆ ಇದನ್ನ ಮಾಡಬಾರದು. ಇದು ಕಾನೂನಿನಡಿಯಲ್ಲಿ ಅಪರಾಧವಾಗಿರ್ತದೆ. ಈಗ ಇನ್ನೊಂದು ನೆಕ್ಸ್ಟ್, ನೀವು ಮೊದ್ಲೆಲ್ಲ ನಾವು ನೋಡ್ತಾ ಇದ್ದೋ, ಈಗ ಅತಿ ಹೆಚ್ಚು ಕಂಡು ಬರ್ತಿಲ್ಲ, ಕೋತಿಗಳಾಡಿಸೋರು ಹಿಡ್ಕೊಂಡು ಕರಡಿಗಳಾಡಿಸೋರು, ಅದನ್ನೆಲ್ಲ ಹೇಳ್ತೀನಿ ನನಗೀಗ. ನೀವು 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತಿದೆ, ಕಾಡು ಪ್ರಾಣಿಗಳ ಇದರದ್ದು ಕಾನೂನು ಒಂದಿದೆ ಕಾಯ್ದೆ, ಸಂರಕ್ಷಣಾ ಕಾಯ್ದೆಯಲ್ಲಿ ನಾವು ಸ್ವಂತಕ್ಕಾಗಿ ಅಥವಾ ಪ್ರದರ್ಶನಕ್ಕಾಗಿ ಈ ಕೋತಿಗಳನ್ನು ಇಟ್ಕೊಳಕ್ ಬರಲ್ಲ, ಇದು ಅಕ್ಷಮ್ಯ ಅಪರಾಧ ಆಗುತ್ತೆ. ಈಗ ಅದನ್ನು ಹೇಳ್ತೀನಿ ನಿಮಗೆ, ಕರಡಿಗಳು, ಕೋತಿಗಳು, ತೋಳ, ಹುಲಿ, ಸಿಂಹ, ಹೋರಿಗಳನ್ನ ಪಳಗಿಸುವುದು, ನರಿಗಳು ಮತ್ತು ಮನರಂಜನೆಗಾಗಿ ಬಳಸುವುದು. ಈಗ ಸರ್ಕಸ್ಗಳಲ್ಲಿ ನೋಡ್ತಾ ಇದ್ದೀರಾ, ಮೊದಲೆಲ್ಲ ತುಂಬಾ ಇದು ಪ್ರಾಣಿಗಳನ್ನ ಉಪಯೋಗಿಸ್ತಿದ್ರು. ಆದರೆ Section 22(11) ಸರ್ಕಸ್ ಅಥವಾ ಇವು ಬೀದಿಗಳಲ್ಲಿ PCA Act 1960 ಅಂತ ಹೇಳ್ತೀವಿ, 1960 ಕಾಯ್ದೆ ಅಂದ್ರೆ ಅಪರಾಧವಾಗಿರ್ತದೆ ಇದು. ಈಗ ಸರ್ಕಸ್ಗಳಲ್ಲಿ ಇಟ್ಕೊಂಬೋದೋ ಬೇಡವೋ ಅಂತ ನೀವು ಕೇಳಬಹುದು ನನ್ನ. ಅದು ಪ್ರಶ್ನೆ ಬಂದೇ ಬರುತ್ತೆ, ಬಂದೇ ಬರುತ್ತಲ್ವಾ. ಇಟ್ಕೊಂಬಹುದು ಯಾವ ರೀತಿ, ಅದಕ್ಕೆ ಒಂದು ಕೆಲವೊಂದು ನಿಬಂಧನೆಗಳಿರ್ತವೆ. ಈಗ ಒಬ್ಬ 10 ಕಾಡು ಪ್ರಾಣಿಗಳಿಗಿಂತ ಹೆಚ್ಚಿದ್ರೆ ಸರ್ಕಸ್ನಲ್ಲಿ ಒಬ್ಬ ಪಶು ವೈದ್ಯ ಜೊತೆಯಲ್ಲೇ ಇರಬೇಕಾಗ್ತದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಣೆ ಮಾಡಬೇಕಾದ್ರೆ 8 ಗಂಟೆಗಳಿಗಿಂತ ಹೆಚ್ಚು ಪ್ರಯಾಣ ಮಾಡಕ್ ಬರೋದಿಲ್ಲ. 4 ಗಂಟೆಗಳಿಗೊಮ್ಮೆ ಆಹಾರ, ನೀರು ಇವೆಲ್ಲ ಕೊಡಬೇಕಾಗ್ತದೆ. ಇವೆಲ್ಲ ಪಾಲನೆಗಳನ್ನ, ನಿಯಮಗಳನ್ನ ನಾವು ಅನುಸರಿಸಿದರೆ ಇಟ್ಕೊಂಬೋದಾಗತ್ತೆ ಸರ್ಕಸ್ಗಳಲ್ಲಿ. ಆದರೆ ಮೊದಲಿನ ತರ ಯಾವ ರೀತಿಯಲ್ಲಿ ಈ ಕಾಯ್ದೆಯಡಿ ಸೆರೆವಾಸದ ಒಂದು ಶಿಕ್ಷೆಯೂ ಸಹ ಇರುತ್ತೆ. ಇನ್ನೊಂದೇನಾಗಿದೆ ಅಂತಂದ್ರೆ ಪ್ರಾಣಿ ವಧೆ, ಅವಾಗ್ಲೇ ಹೇಳಿದೆ ನಿಮಗೆ, ವಧಾಗಾರದಲ್ಲಿ ಬಿಟ್ಟು ನೀವು ಬೇರೆ ಎಲ್ಲಾ ಕಡೆ ಮಾಡಕ್ ಬರಲ್ಲ. ಈಗ ಸಾಧಾರಣವಾಗಿ ಕೆಲವು ಹಬ್ಬಗಳಲ್ಲಿ ಕೋಣ ಕಡಿಯೋದು, ಎಮ್ಮೆ ಕಡಿಯೋದು, ಅದು ಕಾನೂನಿನಡಿಯಲ್ಲಿ ಅಪರಾಧವಾಗಿರ್ತದೆ. ಕುರಿಗಳನ್ನ ಬಲಿ ಕೊಡೋದಾಗಿರ್ಬೋದು. ಈಗ ನಮ್ಮ ಕೆಲವು ಧಾರ್ಮಿಕ ಪದ್ಧತಿಗಳಿರ್ತದೆ, ಅದರಲ್ಲಿ ನಡೀತಾ ಇರುತ್ತೆ. ಆದರೆ ಅವರಿಗೆ ಅದು ಗೊತ್ತಿರಲ್ಲ, ಕಾನೂನು ನಡಿಯಲ್ಲಿ ಅದು ಅಪರಾಧ. ಅದಕ್ಕೋಸ್ಕರನೇ ನಾವು ವಧಾಗಾರ ಇರೋದು. ಅದಕ್ಕೆ ವಧಾಗಾರದ ಒಂದು ಕಾಯ್ದೆ, Rule No. 2007 ಅಂತಂದ್ರೆ 2007 ಒಂದು ರೂಲ್ ಕಾಯ್ದೆಯಂತೆ ಅದೆಲ್ಲವನ್ನು ನಿಷೇಧಿಸಲಾಗಿದೆ. ಈಗ ನೆಕ್ಸ್ಟ್ ನೀವು ನೋಡಬಹುದು, ಇನ್ನೊಂದು ನೀವು ಕೇಳ್ತೀರಾ, ಈ ಹೋರಿ ಕಾಳಗ. ಹೌದೌದೌದು, ಕೋಳಿ ಫೈಟ್, ಕೋಳಿ ಕಾಳಗ, ಹೋರಿ ಕಾಳಗ, ಟಗರಿನ ಕಾಳಗ, ಇವೆಲ್ಲವೂ ಇದಾವೆ. ಇವೆಲ್ಲವನ್ನ ಆಯೋಜಿಸುವುದು PCA Act 1960 ಪ್ರಕಾರ ಮತ್ತೆ ಶಿಕ್ಷಾರ್ಹವಾಗಿರುತ್ತೆ. ಇವೆಲ್ಲ ಮಾಡಕ್ ಬರಲ್ಲ. 60 ಪ್ರಕಾರನೇ ಕಾನೂನನ್ನ ಸ್ವಲ್ಪ ಬಿಗಿಗೊಳಿಸಬೇಕಾಗಿದೆ ಅಷ್ಟೇನೆ. ಈಗ ಎಲ್ಲ ಕಾನೂನುಗಳಿದಾವೆ ನಮ್ಮಲ್ಲಿ, 1960 ಇದಾವೆ. ಇನ್ನೊಂದು ನಡೀತಾ ಇತ್ತು, ಫಾರ್ಮಸ್ಯೂಟಿಕಲ್ ಕಂಪನಿ ಅಂದ್ರೆ ಔಷಧಿ ಕಂಪನಿಗಳಿರಬಹುದು, ಈ ಸೌಂದರ್ಯ ವರ್ಧಕಗಳನ್ನ ಏನ್ ಮಾಡ್ತಾ ಇದ್ರು, ಪ್ರಾಣಿಗಳ ಮೇಲೆ ಉಪಯೋಗಿಸ್ತಿದ್ರು. ಫಸ್ಟ್ ಪ್ರಯೋಗಿಸ್ತಿದ್ರು ಮುದ್ದು ಇರಬಹುದು, ಈ ಇಲಿಗಳಿರಬಹುದು, ಅದಕ್ಕೆ ಅಂತಿದಾವೆ. ಅವೆಲ್ಲವನ್ನ ನಾವು ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ರೂಲ್ ಅಂತೀವಿ, 1945 ಸ್ವತಂತ್ರಕ್ಕಿಂತ ಮೊದಲೇ ಈ ಒಂದು ಕಾಯ್ದೆ ಇದೆ ನಮ್ಮಲ್ಲಿ. ಉಪಯೋಗಿಸೋಕ್ ಬರಲ್ಲ. ನಮ್ಮಲ್ಲಿ ನ್ಯಾಯಾಲಯಗಳು ಕೂಡ ಈ ಜಲ್ಲಿಕಟ್ಟು, ಕಂಬಳ ಇದ್ರ ಮೇಲೂ ಕೂಡ ಒಂದು ಈಗ ಕೆಲವೊಂದು ಇವೆಲ್ಲ ಈಗ ನ್ಯಾಯಾಲಯದ ಒಂದು ಸುಪ್ರೀಂ ಕೋರ್ಟ್ ಅಂಗಳದಲ್ಲೂ ಇದೆ. ಸ್ವಲ್ಪ ಮಟ್ಟಿಗೆ ಅನುಮತಿ ಕೊಟ್ಟಿದ್ದಾರೆ, ಸ್ವಲ್ಪ ಮಟ್ಟಿಗೆ ಧಾರ್ಮಿಕ ವಿಧಿಯನ್ನ ನೋಡ್ಕೊಂಡು ಕೊಟ್ಟಿದ್ದಾರೆ. ಯಾಕೆಂದ್ರೆ ನಮ್ಮ ದೇಶ ವಿವಿಧ ಧರ್ಮಗಳನ್ನ ಹೊಂದಿರತಕ್ಕಂತ ದೇಶ, ಅದರಲ್ಲೂ ಅದಕ್ಕೆ ಏನು ತೊಂದರೆ ಆಗಲ್ಲ. ಅಂದ್ರೆ ಪ್ರಾಣಿ ಸಂಕ್ರಾಂತಿ ದೀಪಾವಳಿಯಲ್ಲಿ ಬೆಂಕಿ ಹಾರಿಸ್ತಾರೆ, ಅದಕ್ಕೆ ಅವಕಾಶ ಇದೆ. ತಪ್ಪು, ಸ್ವಲ್ಪ ತಪ್ಪೇನೆ ಅದನ್ನು. ಯಾಕೆ ಅಂತಾನೆ ನೀವು ಕೆಲವೊಂದು ಕೇಳಿರ್ತೀರಾ, ಬೆಂಕಿ ಎಲ್ಲ ಸುಟ್ಟೋಗ್ಬಿಡುತ್ತೆ. ಮೊದಲು ಏನು ಮಾಡ್ತಿದ್ರು ಅಂತಂದ್ರೆ, ಕೆಲವೊಂದು ಕ್ರಿಮಿ ಕೀಟಗಳು ಮೈ ಮೇಲಿರುತ್ತೆ. ನಾವು ಆ ದಿನ ಎಲ್ಲಾ ಪ್ರಾಣಿಗಳನ್ನು ಪೂಜೆ ಮಾಡ್ತೀವಿ, ಆಮೇಲೆ ಇದರಿಂದ ಒಂದು ವರ ಪರೋಪಜೀವಿಗಳು ನೀವು ನೋಡಬಹುದು ಅವೆಲ್ಲ ಹೋಗ್ತವೆ ಅಂತ ಭಾವನೆ ಇತ್ತು ಮೊದಲು. ಕಿಚ್ಚಾಯಿಸೋದು, ಅದನ್ನ ಕಿಚ್ಚ ಹಾಯಿಸಿದಾಗ ಇವೆಲ್ಲದರಿಂದ ಸ್ವಲ್ಪ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ನಮ್ಮ ಒಂದು ಪರಂಪರೆ ಇದೆ ಅಷ್ಟೇ. ಆದ್ರೆ ಅದರಲ್ಲೂ ಕೆಲವೊಂದು ತೊಂದರೆಗಳು ಆಗೋದನ್ನ ನಾವು ನೋಡಿದೀವಿ, ಅದರಿಂದ ಅದು ಅಪರಾಧವೇ. ಮುಂದೆ ಇನ್ನೊಂದ್ ಏನ್ ಹೇಳ್ತೀನಿ ಅಂತಂದ್ರೆ, ಮೃಗಾಲಯಗಳಲ್ಲಿ ನಾವು ಪ್ರಾಣಿ ನೋಡಕ್ ಹೋಗ್ತೀವಿ. ಮೃಗಾಲಯದಲ್ಲಿ ಪ್ರಾಣಿಗಳನ್ನ ಇಟ್ಟುಕೊಳ್ಳೋದಕ್ಕೆ ಒಂದು ಕಾನೂನಿನಲ್ಲಿ ಅವಕಾಶ ಇದೆ. ಆದ್ರೆ ನೀವೇನ್ ಮಾಡಬಹುದು, ಅದಕ್ಕೆ ಕಲ್ಲುಡಿಯೋದು, ಟೀಸಿಂಗ್ ಮಾಡೋದು, ಆಹಾರವನ್ನ ನೀಡೋದು, ಅಲ್ಲಿ ಅಶುಚಿತ್ವ ಮಾಡೋದು, ಇವನ್ನೆಲ್ಲ ನೋಡ್ತೀವಿ. ಇವೆಲ್ಲ ಮಾಡಬಾರ್ದು. ಇವೆಲ್ಲ ಮಾಡಿ ಅದನ್ನ ಯಾರಾದರೂ ಕಂಪ್ಲೇಂಟ್ ದೂರನ್ನ ಕೊಟ್ರೆ 25,000 ರೂ ದಂಡ ಮತ್ತು 3 ವರ್ಷದವರೆಗೆ ಸೆರೆಮನೆ ವಾಸ. ಇದು ಅದೇ ನಾವು ಆಗ್ಲೇ ಹೇಳಿದ್ವಲ್ಲ, ಕಾಡು ಪ್ರಾಣಿಗಳ ಸಂರಕ್ಷಣಾ ಕಾಯ್ದೆ 1972-38J ಬರ್ತದಿದು. ಈ ಅಡಿಯಲ್ಲಿ 25,000 ವರೆಗೂ ದಂಡ ಹಾಕ್ಬಹುದು. ನಾವು ಮಕ್ಳಿಗೆ ಇದನ್ನ ಹೇಳ್ಬೇಕು, ನಾವು ಕರ್ಕೊಂಡು ಹೋಗ್ತೀವಿ ಪ್ರಾಣಿಗಳನ್ನ ತೋರಿಸೋದಕ್ಕೆ ಮೃಗಾಲಯಗಳ ಕರ್ಕೊಂಡು ಹೋಗ್ತೀವಿ. ಆಗ ಕರ್ಕೊಂಡೋದಾಗ ಇವೆಲ್ಲವನ್ನ ನಾವು ಹೇಳಬೇಕಾಗ್ತದೆ ಅವ್ರಿಗೆ. ಆಮೇಲೆ ಈಗ ಇನ್ನೊಂದೇನಿದೆ ಅಂತಂದ್ರೆ, ಕಾಡು ಪ್ರಾಣಿಗಳನ್ನ ಹಿಡಿಯೋದು, ಬಂದಲ್ಲಿ ಇಡೋದು, ಅವಕ್ಕೆ ವಿಷವಿಕ್ಕೋದು, ಇವೆಲ್ಲ ಇದಾವೆ. ಅಥವಾ ಈ ಕಾರ್ಯಗಳಿಗೆ ಪ್ರಯತ್ನ ಪಡೋದು, ಇವೆಲ್ಲವೂ ಶಿಕ್ಷಾರ್ಹ ಅಪರಾಧ. ನಾನು ಈಗ ಹೇಳದ್ನಲ್ಲ, ಪ್ರಸಿದ್ಧ ಸಿನಿಮಾ ನಟರು ಕೂಡ ಈ ಕಾಡು ಪ್ರಾಣಿಗಳನ್ನು ಈಗಾಗಲೇ ಕೇಳಿದೀರಾ, ಕೆಲವೊಂದಾಗ್ಲೇ ನಡೀತಾ ಇದೆ ನ್ಯಾಯಾಲಯದಲ್ಲಿ, ಜಿಂಕೆಗಳನ್ನ ಹೊಡೆದಂತ ಪ್ರಕರಣಗಳು ನಡೀತಾ ಇದೆ, ಇವೆಲ್ಲವೂ ನ್ಯಾಯಾಲಯದಲ್ಲಿ ಇದೆ. ಆಗ್ಲೇ ಗೊತ್ತಾಗುತ್ತೆ, ಹೌದು, ಇದು ಗೊತ್ತಿದ್ದು ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ಗೊತ್ತಿಲ್ಲ. ಅದಕ್ಕೆ ಈ ಕಾನೂನುಗಳನ್ನ ಎಲ್ಲರಿಗೂ ಮನವರಿಕೆ ಮಾಡಿಕೊಡೋದು ಅದರಿಂದ. ಆಮೇಲೆ ನೆಕ್ಸ್ಟ್ ಇನ್ನೊಂದಿದೆ, ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ವೆರಿ ಮುಖ್ಯವಾದದ್ದು. ನೀವು ಪಕ್ಷಿಗಳು ಮೊಟ್ಟೆ ನೋಡ್ತೀರಾ, ಹೌದೌದು, ಪಕ್ಷಿಗಳ ಏನೋ ವಾಸದ ಇದು ನೆಸ್ಟ್ಗಳು ನೋಡ್ತೀರಾ, ಹೌದೌದು, ಇವೆಲ್ಲ ನೋಡಿದಾಗ ಏನಾಗುತ್ತೆ, ನೀವು ಅದನ್ನ ಗೂಡುಗಳು, ಪಕ್ಷಿಗಳ ಗೂಡುಗಳು, ಇವನ್ ಕಿತ್ಕೊಳೋದು, ಮೊಟ್ಟೆ ಹೊಡೆದಾಕೋದು, ಇಂಥವೆಲ್ಲ ಮಾಡ್ತೀವಿ, ಬಳಸೋದು. ಆಮೇಲೆ ಇದನ್ನ ಮರದ ಆ ಕೊಂಬೆನ ಕಡಿಯೋದು, ಇವೆಲ್ಲವೂ ತಿರ್ಗಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನಾನು ಹೇಳದ್ನಲ್ಲ, ಇವೆಲ್ಲವಕ್ಕೂ 25,000 ರೂಪಾಯಿ ದಂಡ ಇದೆ, 3 ವರ್ಷದವರೆಗೂ ಸೆರೆಮನೆ ವಾಸ ಇದೆ. ಆದ್ರಿಂದ ಬಹು ಮುಖ್ಯವಾಗಿ ಅದು 14ನೇದಾಗಿ ಹೇಳ್ತಾ ಇದ್ದೀನಿ. 15ನೇದಾಗಿ, ಯಾವುದೇ ಪ್ರಾಣಿಗಳನ್ನ ವಾಹನಗಳಲ್ಲಿ ತೆಗೆದುಕೊಂಡುವಾಗ ನೋವು ವೇದನೆಗಳು ಪಡಿಸಿದರೆ ಟ್ರಾನ್ಸ್ಪೋರ್ಟ್ ಆಫ್ ಅನಿಮಲ್ ರೂಲ್ಸ್ ಅಂತಿದೆ, ಅಂದ್ರೆ ಮೋಟಾರ್ ವೆಹಿಕಲ್ ಆಕ್ಟ್ ಅಲ್ಲೇ ಇದೆ ನಮ್ದು, ನೀವು ನೋಡಿರ್ಬೋದು 1978 ಅದರಲ್ಲೇ ಇದೆ. 2001 ಈ ಟ್ರಾನ್ಸ್ಪೋರ್ಟ್ ಆಫ್ ಅನಿಮಲ್ ಆಕ್ಟ್ ಮಾಡಿದ್ದಾರೆ. ಇದ್ರ ಪ್ರಕಾರ ಈಗ ಒಂದು ಏನು ಹಸು ತಗೊಂಡೋಗ್ತಿದೀವಿ, ಅದಕ್ಕೊಂದು ಜಾಗ ಬೇಕು. ನೀವು ನೋಡ್ತಾ ಇರ್ತೀರ ರೋಡ್ಗಳಲ್ಲಿ, ಅವನ್ 4 ಹಸು ಹಾಕಿರ್ತಾನೆ ಸಣ್ಣ ಇದರಲ್ಲಿ, ಅದ್ ನಿಂತ್ಕೊಳಕ್ ಆಗಲ್ಲ, ಇದೆಲ್ಲ ಇದು ಅಕ್ಷಮ್ಯ ಅಪರಾಧ. ಸಣ್ಣ ಟೆಂಪೋದಲ್ಲಿ, ಸಣ್ಣ ಟೆಂಪೋನಲ್ಲಿ 401 ಹಾಕಿರ್ತಾನೆ, ಕೂತ್ಕೊಂಡು ಹೋಗ್ತಾ ಇರ್ತಾರೆ, ಕೂತ್ಕೊಂಡು ಅದಕ್ಕೆ ನಿಲ್ಲಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ, ಈ ರೀತಿ ಎಲ್ಲ ತಗೊಂಡೋಗಕ್ ಬರಲ್ಲ, ಇದು ಅಕ್ಷಮ್ಯ ಅಪರಾಧವಾಗಿರ್ತದೆ. ಇವೆಲ್ಲ ಆಕ್ಟ್ಗಳು ನೋಡಿ, ಈ ಕಾಯ್ದೆಗಳನ್ನ ನಾವು ತಿಳ್ಕೊಂಡಿರ್ಬೇಕಾಗ್ತದೆ. 15 ಕಾಯ್ದೆಗಳನ್ನ ಹೇಳಿದ್ದೀನಿ. ಇನ್ನ ಮುಖ್ಯವಾಗಿ ಈಗ ಪ್ರಾಣಿಗಳಲ್ಲಿ ಈ ಆಕ್ಸಿಟೋಸಿನ್ ಅಂತ ಒಂದು ಚೋದಕ ಇತ್ತೀಚೆಗೆ ಕೊಡ್ತಾ ಇರೋದನ್ನ ನಾವು ಕೇಳ್ತಾ ಇದ್ವಿ, ಇದು ಎಷ್ಟು ಮಟ್ಟಿಗೆ ಕಾನೂನಾತ್ಮಕವಾಗಿ ಸರಿ ಅಂತೀರಿ? ಈಗ ನೋಡಿ, ಸುಮಾರು ವರ್ಷಗಳಿಂದ ಅದರಲ್ಲೂ ನಮ್ಮ ಉತ್ತರ ಭಾರತದಲ್ಲಿ ಎಮ್ಮೆ ಸಾಕುವವರಲ್ಲಿ ಇದು ಬಹುಮುಖ್ಯವಾಗಿ ಹೆಚ್ಚಾಗಿ ಈ ಆಕ್ಸಿಟೋಸಿನ್ ಅನ್ನೋದನ್ನ ಉಪಯೋಗಿಸ್ತಾ ಇದ್ದಾರೆ, ಚೋದಕವನ್ನ. ಅಲ್ಲಿ ಏನಿದೆ ಅಂತಂದ್ರೆ, ಅದೇ ನಮ್ಮ ಮರಿ ಸತ್ತೋ ಕರು ಸತ್ತೋಗ್ಬಿಟ್ರೆ ಹಾಲು ಕೊಡಲ್ಲ, ಈ ರೀತಿ ಒಂದು ಇದಿದೆ. ಆದರೆ ಈ ಚೋದಕ ಏನ್ ಮಾಡುತ್ತೆ ಅದು ಮುಖ್ಯ, ಏನ್ ಮಾಡುತ್ತೆ ಅಂತ ಅಂದ್ರೆ, ನಿಮಗೆ ಮನುಷ್ಯನ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಬೀರ್ತದೆ. ಇದು ಅಂದ್ರೆ ಹಾಲಿನಲ್ಲಿ ಉಳಿಕೆ ಅಂಶವಾಗಿ ಉಳಿದು ಸೇವನೆ ಮಾಡಿದಂತ ಒಂದು ಭಾಗ ಇಲ್ಲಿ, ಇದು ಶಿಕ್ಷಾರ್ಹ ಅಪರಾಧವೇ. ಈಗ ಇದನ್ನು ಉಪಯೋಗಿಸ ಆಗಿಲ್ಲ, ಇದು ನ್ಯಾಯಾಲಯದಲ್ಲಿದೆ. ಈಗ ಆಕ್ಸಿಟೋಸಿನ್ ಅನ್ನೋದನ್ನ ನಿರ್ಬಂಧನೆ ಮಾಡಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ನಿರ್ಬಂಧ ಮಾಡ್ತೀವಿ ಅಂತ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ದಾರೆ, ಈಗ ನಡೀತಾ ಇದೆ. ಮತ್ತೆ ಎಲ್ಲಿಂದ್ರಲ್ಲಿ ಈಗ ಅದು ಸಿಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಮತ್ತೆ ವೈದ್ಯರ ಒಂದು ಅದಕ್ಕೆ ಪ್ರಿಸ್ಕ್ರಿಪ್ಷನ್, ಇದರಲ್ಲಿ ಶೆಡ್ಯೂಲ್ ಡ್ರಗ್ ಅಂತೀವಿ, ಪ್ರಿಸ್ಕ್ರಿಪ್ಷನ್ ಅಲ್ಲೇ ಸಿಗ್ಬೇಕು, ಕೊಡಬೇಕಾಗ್ತದೆ. ಎರಡನೇದಾಗಿ ಈ ಆಕ್ಸಿಟೋಸಿನ್ ಅನ್ನೋದು ಇದೆಯಲ್ಲ, ಇದು ಮೊದಲು ಬರೀ 1.50 ರೂಪಾಯಿಗೆ ಸಿಗ್ತಾ ಇತ್ತು, ಇವತ್ತು 15 ರೂಪಾಯಿಗಿಂತ ಮೇಲಾಗುತ್ತೆ 1 ml. ಈಗ ಅತಿ ಸುಲಭವಾಗಿ ಸಿಗ್ತಾ ಇಲ್ಲ, ಇದು ಬಾರಿ ಒಳ್ಳೇದು. ಇದು ಸೆಕ್ಷನ್ 12 PC Act 1960 ಇಂಪ್ರಿಸನ್ಮೆಂಟ್ ಇದೆ ಇದರಲ್ಲೂ, ಇದ್ರ ಮೇಲೆ. ಆಮೇಲೆ ಇನ್ನೊಂದಿದೆ ನಮ್ಮ ದೇಶದಲ್ಲಿ, ಈ ಆಂಟಿಬಯೋಟಿಕ್ ಗಳು, ಜೀವ ನಿರೋಧಕಗಳನ್ನ ಏನು ಉಪಯೋಗಿಸ್ತೀವಿ ನಾವು ಪ್ರಾಣಿಗಳಲ್ಲಿ, ಇದು ಕೊಟ್ಟಾಗ ಕೆಲವೊಂದು ದಿನಗಳ ಕಾಲ, ಈಗ ಒಂದು 48 ಗಂಟೆ 76 ಗಂಟೆ ವಿಡ್ರಾಲ್ ಪೀರಿಯಡ್ ಅಂತೀವಿ, ಅಂದ್ರೆ ಆ ಸಮಯದಲ್ಲಿ ಆ ಹಾಲನ್ನ ಉಪಯೋಗಿಸಬಾರದು. ಈಗ ಎಷ್ಟೊಂದು ಕಾಯಿಲೆಗಳು ನೋಡ್ತೀವಿ ನಾವು, ನಮಗೆ ಒಳ್ಳೆ ವ್ಯಕ್ತಿತ್ವ ಇದ್ರೆ ಕೆಲವೊಂದ್ರಿಗೆ ಆ ಕಾಯಿಲೆ ಬಂತು, ಈ ಕಾಯಿಲೆ ಬಂತು ಹೋಗ್ತಾರೆ ಅಂತ ಹೇಳ್ತಾರೆ. ನೀವು ಇಲ್ಲಿ ನೋಡ್ಬೇಕು ಯಾಕೆ ಅಂತಂದ್ರೆ, ಈ ರೀತಿ ನಮ್ಮ ದೇಹಕ್ಕೆ ಸೇರ್ತಾ ಹೋಗುತ್ತೆ ಇದನ್ನ ನಾವು ನೋಡ್ಲಿಲ್ಲ ಅಂದ್ರೆ, ಇದು ಸಹ ಒಳ್ಳೆಯದಲ್ಲ. ವಿಡ್ರಾಲ್ ಪೀರಿಯಡ್ ಅಲ್ಲಿ ಹಾಲನ್ನ ಹಾಕಬಾರದು, ಹಾಲನ್ನ ನಾವು ಅಡಲ್ಟ್ರೇಷನ್ ಚೆಕ್ ಮಾಡಬೇಕಾಗ್ತದೆ. ಇದೆಲ್ಲವೂ ಇದೆ. ಇನ್ನ ಮುಖ್ಯವಾಗಿ ಇವತ್ತು ನಾವು ನಗರೀಕರಣ ಆದಂಗೆ ಈ ಲಂಬ ಬೆಳವಣಿಗೆಯನ್ನ ನೋಡ್ತಾ ಇದ್ವಿ, ವರ್ಟಿಕಲ್ ಗ್ರೋತ್ ಅಂತ. ಹೌದು, ಅಂದ್ರೆ ಈ ಅಪಾರ್ಟ್ಮೆಂಟ್ಗಳು ಹೆಚ್ಚೆಚ್ಚೆ ಬರ್ತಾ ಇದೆ, ಮಹಡಿ ಮನೆಗಳು, ಹೌದು, ಬಹುಮಹಡಿ ಕಟ್ಟಡಗಳು ಅಂತ ಹೇಳ್ತೀವಿ, ಅವು ಬರ್ತಾ ಇದಾವೆ. ಅವುಗಳಲ್ಲಿ ಈ ಸಾಕು ಪ್ರಾಣಿಗಳನ್ನ ಸಾಕ್ಬೋದೇ? ಎಲ್ಲಾ ಕಡೆ ಸಾಕಬಹುದು. ಅಪಾರ್ಟ್ಮೆಂಟ್ಗಳಲ್ಲಿ ಸಾಕಬಾರದು ಅಂತೇನಿಲ್ಲ. ಈ ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಮಾಡ್ಕೊ, ಅವ್ರದ್ದೊಂದು ಸಂಘ ಅದನ್ನ ನಡೆಸಿಕೊಂಡು ಹೋಗೋದಕ್ಕೆ ಮಾಡ್ಕೊಂಡಿರ್ತಾರೆ. ಅವರುಗಳು ಕೆಲವೊಮ್ಮೆ ನಿಷೇಧವನ್ನ ಎರಕ್ ಹೋಗ್ತಾರೆ, ಅದು ತಪ್ಪು. ಅವರು ಮಹಾನಗರ ಪಾಲಿಕೆ ಅಥವಾ ಯಾವ್ದ್ರಲ್ಲಾದ್ರೂ ಅವರು ರಿಜಿಸ್ಟರ್ ಮಾಡೇ ಇರ್ತಾರೆ, ಲೈಸೆನ್ಸ್ ತಗೊಂಡಿರ್ತಾರೆ ಒಂದನೇದಾಗಿ. ಎರಡನೇದಾಗಿ ಅದು ಅವರನ್ನ ತಡೆಯುವಂಥದ್ದು, ಸಾಕು ಪ್ರಾಣಿನ ಸಾಕುಕ್ಕೆ ಅಪಾರ್ಟ್ಮೆಂಟ್ಗಳಲ್ಲಿ ತಡೆಯುವಂಥದ್ದು ತಪ್ಪು, ನೀವು ತಡೆಯೋಕೆ ಬರೋದಿಲ್ಲ, ಅವರು ಸಾಕಬಹುದು, ಅದು ತೊಂದರೆ ಕೊಡ್ತಾ ಇದ್ರೆ ಮಾತ್ರ ಅವಾಗ ನೀವು ಇದು ಮಾಡಬಹುದು. ಒಂದು ಪ್ರಾಣಿಯನ್ನ ಎರಡು ಪ್ರಾಣಿಯನ್ನ ಇಟ್ಕೊಳ್ಳೋದು ತಪ್ಪಲ್ಲ. ಆದ್ರಿಂದ ಯಾವುದೇ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಈ ತಡೆ ಮಾಡೋದಕ್ಕೆ ಆಗೋದಿಲ್ಲ, ಇದು ಕಾನೂನು ರೀತಿ ಅಪರಾಧವಾಗುತ್ತೆ ನೀವು ತಡೆ ಮಾಡಿದ್ರೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಇನ್ನು ಈ ಬೀದಿ ನಾಯಿಗಳು ಇರ್ತವೆ ಸಾಕಷ್ಟು ಪ್ರಮಾಣದಲ್ಲಿ, ಅವುಗಳಿಗೆ ಆಹಾರವನ್ನು ನೀಡಬಹುದೇ? ಈಗ ನೋಡಿ ನಾನು ಹೇಳ್ತೀನಿ, ಬೀದಿ ನಾಯಿಗಳು ಅಂದ್ರೆ ಏನು, ಅದು ಯಾವ ರೀತಿ ಬದುಕಬೇಕು? ಹೌದು, ಅದಕ್ಕೆ ಆಹಾರವನ್ನ ನಾವು ಕೊಡ್ಲೇಬೇಕಾಗತ್ತೆ. ನಾವು ಒಬ್ರು ಯಾರೋ ಅದಕ್ಕೆ ಆಹಾರ ಕೊಡ್ತಿದ್ದಾರೆ ಅಂದ್ರೆ ಅವರಿಗೆ ಮತ್ತೊಬ್ರು ಹೋಗಿ ತೊಂದರೆ ಕೊಡೋದು ತಪ್ಪು. ಕೊಡಬಹುದಾಗಾದ್ರೆ ಕೊಡಬಹುದು, ತೊಂದರೆ ಕೊಡೋದು, ನಾವು ಸಕಲ ಜೀವಿಗಳಲ್ಲಿ ಲೇಸನ್ನೇ ಬಯಸುವವರು ನಾವು. ಸೊ ನಾವು ಕೊಡ್ಲೇಬೇಕಾಗುತ್ತೆ. ಆಹಾರವನ್ನ ಕೊಡುವವರನ್ನ ಯಾರೂ ತೊಂದರೆಗೊಳಪಡಿಸಬಾರದು. ನಿಮಗೆ ಅಥವಾ ಆ ರೀತಿಯಾಗಿ ತೊಂದರೆಗೊಳಪಡಿಸಿದರೆ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ಇರಬಹುದು ಅಥವಾ ಎನ್ ಜಿ ಒಗಳಿದಾವೆ ನಿಮಗೆ, ನಾನ್ ಗವರ್ಮೆಂಟ್ ಸಂಸ್ಥೆಗಳು, ಪ್ರಾಣಿಗಳಿಗೆ ಕಲ್ಯಾಣ ಬಯಸತಕ್ಕಂತ ಸಂಸ್ಥೆಗಳಿದಾವೆ. ಅಲ್ಲಿ ನೀವು ಈ ಪ್ರಾಣಿಗಳ ಒಂದು ಅನಿಮಲ್ ವೆಲ್ಫೇರ್ ಇನ್ಸ್ಪೆಕ್ಟರ್ಸ್ ಅಂತೂ ಇರ್ತಾರೆ, ನೀವು ಅಲ್ಲಿ ದೂರನ್ನ ಕೊಡಬಹುದಾಗಿರುತ್ತೆ. ಈವನ್ ಪೊಲೀಸ್ ಠಾಣೆಯಲ್ಲೂ ದೂರನ್ನ ಕೊಡಬಹುದು, ಇಲ್ಲೂ ಸಹ ನೀವು ಕೊಟ್ರೆ ಐ ಪಿ ಸಿ ಸೆಕ್ಷನ್ 503 ಪ್ರಕಾರ ಅವರಿಗೆ ಶಿಕ್ಷೆ ಆಗ್ತದೆ. ಅದರಿಂದ ಈ ರೀತಿಯ ಕೆಲಸಗಳನ್ನ ನಾವು ಮಾಡಬಾರದು ಸಾರ್ವಜನಿಕರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಶ್ರೋತೃಗಳೇ, ತಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಜಿ ಜೆ ರೇಣುಕಾರಾಧ್ಯ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9845618798. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9845618798. ಒಳ್ಳೆಯದು ಡಾಕ್ಟರ್ ರೇಣುಕಾರಾಧ್ಯ ಅವರೇ, ತಾವಿದುವರೆಗೂ ಈ ಪ್ರಾಣಿ ಕಲ್ಯಾಣ ಅಂದ್ರೇನು, ಇದಕ್ಕೆ ಸಂಬಂಧಪಟ್ಟ ಕಾನೂನು ಕಾಯ್ದೆಗಳು ಮತ್ತು ಏನೇನು ಕ್ರಮಗಳನ್ನು ನಾವೆಲ್ಲ ಅನುಸರಿಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೇ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾಣಿ ಕಲ್ಯಾಣ ಪಕ್ಷಾಚರಣೆ ಸಂದರ್ಭದಲ್ಲಿ ಬೆಂಗಳೂರಿನ ಹೆಬ್ಬಾಳದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಜೆ ರೇಣುಕಾರಾಧ್ಯ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಏ, ನೆಕ್ಸ್ಟ್ ವೀಕ್ ಶಾರ್ಟ್ ಟ್ರಿಪ್ ಹೋಗಣ್ವಾ? ಹೇಗಿದ್ರು 2 ಡೋಸ್ ವ್ಯಾಕ್ಸಿನ್ ಆಗಿದೆ, ಇನ್ಯಾಕೆ ಭಯ? ಹೌದಮ್ಮ, ನಿನಗೆ ನನಗೆ ಏನು ಆಗದೇ ಇರಬಹುದು, ಆದ್ರೆ ಇನ್ನು ವ್ಯಾಕ್ಸಿನ್ ತಗೊಳ್ದೇ ಇರೋರ್ ಗತಿ ಏನು, ಅವ್ರ ಬಗ್ಗೆ ಯೋಚಿಸು. ಓ, ಹಾಗಿದ್ರೆ ಟ್ರಿಪ್ ಕ್ಯಾನ್ಸಲ್. ಇನ್ 2 ದಿನಾನು ಯಾರ್ಯಾರು ವ್ಯಾಕ್ಸಿನ್ ಹಾಕ್ಸಿಲ್ವಾ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕ್ಸೋಣ, ಏನಂತೀಯ? ಶಬಾಷ್, ಇದಪ್ಪ ಜಾಣತನ. ಅಂದ್ರೆ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಅನವಶ್ಯಕವಾಗಿ ಹೊರಗೆ ಸುತ್ತಾಡಬೇಡಿ, ಸೋಂಕಿನ ಬಗ್ಗೆ ಜಾಗೃತಿಯಿಂದಿರಿ, ಎಲ್ಲರನ್ನೂ ಲಸಿಕೆ ಪಡೆಯುವಂತೆ ಪ್ರೇರೇಪಿಸಿ, ಮಾಸ್ಕ್ ಧರಿಸಿ, ಅಂತರ